ನೆಲದ ಹತ್ತಿರ ಅಂದ್ರೆ ಮ್ಯಾಕ್ಸಿಮಮ್ 2 ಫೀಟಿನ ಕೆಳಗೆ ಇರುವ ಕೊಕ್ಕೋಗಳಲ್ಲಿ ಒಂದು ಸೈಡ್ನಲ್ಲಿ ಜಸ್ಟ್ ಒಂದು ಕಪ್ಪು ಪುಲ್ಲಿ ಹಾಗೆ ಬಿದ್ದಿರುತ್ತೆ, ಮಚ್ಚೆಯ ಬೀಳಲಿಕ್ಕೆ ಶುರು ಆಗ್ತದೆ. ಅದು ಮತ್ತೆ ನಿಧಾನವಾಗಿ ದೊಡ್ಡದಾಗಿ ದೊಡ್ಡದಾಗಿ ಇಡೀ ಕೊಕ್ಕೋವೇ ಕಪ್ಪಾಗ್ತದೆ. ಈ ಮಚ್ಚೆ ಬೀಳಲಿಕ್ಕೆ ಶುರುವಾಗುವಾಗಲೇ ನಾವು ಅದಕ್ಕೆ ಸ್ಪ್ರೇ ಕೊಟ್ಟರೆ ಅದು ಅಲ್ಲಿಗೆ ಸ್ಟಾಪ್ ಆಗ್ತದೆ. ಇಷ್ಟೆಲ್ಲ ನಾವು ಮಾಡಬೇಕಾಗಿಲ್ಲ, ಯಾಕೆಂದ್ರೆ ಈಗ ಸಿಗುವುದು ಈ 45 ರೂಪಾಯಿ ಕೆಜಿಯಲ್ಲಿ. ಈ 45 ರೂಪಾಯಿ ಅದಕ್ಕೆ ಬೇಕಾಗಿ ಸಪರೇಟ್ ಆಗಿ ಸ್ಪ್ರೇ ಕೊಡುವುದು ಇದೆಲ್ಲ ಮಾಡ್ತಾ ಕೂತ್ರೆ ಕೊಕ್ಕೋ ಬೆಳೆ ಸಾಧ್ಯವೇ ಇಲ್ಲ. ಕಡಿಮೆ ಇಲ್ಲ, ಒಂದು 60 ರೂಪಾಯಿ ಆದರೂ ಸಿಗದಿದ್ರೆ ಅದರಲ್ಲಿ ಹಾಕಿದ ಮಾನವ ಶ್ರಮದ ರಿಟರ್ನ್ ಸಿಗುವುದು ಬಹಳ ಕಷ್ಟ. ಸರಿಗೆಯಲ್ಲಿ ನಡೆದ ಹಾಗೆ ನಡೆಯುವ ಇದು ಒಂದು ಬ್ಯಾಲೆನ್ಸಿಂಗ್ ಬೆಳೆ. ಈಗ ಅಡಿಕೆಗೆ 450 ಆದಾಗ ಕೊಕ್ಕೋ ಬೆಳೆ ಬೆಲೆ ಕಡಿಮೆ ಆಯ್ತು ಅಂತ ಅನಿಸ್ತದೋ ಅಥವಾ ನಿಜವಾಗಿಯೂ ಕೂಡ ಕಡಿಮೆ ಆಯ್ತು ಅನಿಸ್ತದ? ಅಡಿಕೆ ಇಲ್ಲ, 250 ಸಿಗುವಾಗಾದರೂ ಕೂಡ ಕೊಕ್ಕೋಕ್ಕೆ 60 ಸಿಕ್ಕಿದ್ರೆ ಮಾತ್ರ ಕೊಕ್ಕೋದ ರಿಟರ್ನ್. ಈಗ ಹಾಲಿನಲ್ಲಿ ಬರೀ 28 ರೂಪಾಯಿ 29 ರೂಪಾಯಿಗೆ ಸೊಸೈಟಿಗೆ ಹಾಕಿದ್ರೆ ಗೊಬ್ಬರದ ಹಣ ಕೂಡ ಬರುವುದಿಲ್ಲ. ಅದು ಪಶು ಆಹಾರದ್ದು ಹೇಗೂ ಇಲ್ಲ ಬಿಡಿ. ಹೇಳುವ ಕ್ರಮದಲ್ಲಿ ಈ ಕೊಕ್ಕೋದಲ್ಲಿ ಕೂಡ 60 ರೂಪಾಯಿಯೂ ಸಿಗದಿದ್ರೆ ಅದಕ್ಕೆ ಹಾಕಿದ ಶ್ರಮದ ಇದು ಬರಲಿಕ್ಕಿಲ್ಲ. ಮತ್ತೆ ಕೃಷಿಗೆ ಇರುವುದೇ ಶ್ರಮ ಪಡಲಿಕ್ಕೆ, ಎಲ್ಲವನ್ನು ರಿಟರ್ನ್ ಅಲ್ಲಿ ಇದು ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ ಕೃಷಿಕನಿಗೆ. ಅವನ ಸಂತೋಷ, ಅವನ ಲೈಫ್ ಸ್ಟೈಲ್ ಎಲ್ಲವೂ ಕೃಷಿಯಲ್ಲಿ. ಕೃಷಿ ಅನ್ನುವಂಥದ್ದು ಒಂದು ಜೀವನ ಶೈಲಿ. ಸರಿ, ಈಗ ಇನ್ನೊಂದು ಪ್ರಮುಖವಾದಂತಹ ವಿಷಯ ಈ ಕೊಕ್ಕೋ ಕಾಯಿಯ ಮೇಲೆ ಒಂದಷ್ಟು ಬಿಳಿ ಮಚ್ಚೆಗಳು ಅಥವಾ ಏನು ನಾವು ಬಿಳಿ ಹಿಟ್ಟಿನ ತೆಗಣಿ ಅಂತ ಹೇಳ್ತೀವಿ, ಮೀಲಿ ಬಗ್ಸ್ ಅಂತ ಹೇಳುವಂತಹದ್ದು, ಇದರ ಸಮಸ್ಯೆ ಕೂಡ ಬರ್ತದ? ಅದು ಸ್ವಲ್ಪ ಮಟ್ಟಿಗೆ ಕಂಡಿದೆ, ಆದ್ರೆ ಪ್ರೋನಿಂಗ್ ಮಾಡುವಾಗ ಅದರ ಇದು ಕಡಿಮೆ, ಅಂದ್ರೆ ಬಿಸಿಲಿನ ಇದರ ತಾಪಕ್ಕೆ ಅದು ಅಷ್ಟು ಉಪದ್ರ ಕೊಡುವುದಿಲ್ಲ. ಗೆಲ್ಲು ಜಾಸ್ತಿ ಆದ್ಮೇಲೆ ಈ ನೀವು ಹೇಳಿದಾಗೆ ಇದೆಲ್ಲ ಜಾಸ್ತಿ. ಆದ್ರೆ ಅದಕ್ಕಾಗಿ ನಾವು ಯಾವುದೇ ಕೆಮಿಕಲ್ ಸ್ಪ್ರೇ ಮಾಡಲಿಲ್ಲ. ಅಂದ್ರೆ ಕೆಮಿಕಲ್ ಸ್ಪ್ರೇ ಮಾಡಿ 1 ವಾರ 10 ದಿವಸ ನಾವು ಪ್ರೋನ್ ಇದು ಫಸಲು ತೆಗೆಯುವಾಗಿಲ್ಲ ಅಂತ ಇರ್ತದೆ. ಆದರೆ ನಮಗೆ ಈ ಇದೇ ಬಿಳಿ ಹಿಟ್ಟು ತಿಗಣೆ ಎಲ್ಲ ಬರುವುದು ಎಳೆಕಾಯಿಗಳಿಗೆ, ಅದರಲ್ಲಿ ಅಷ್ಟೊತ್ತಿಗೆ ಈ ದೊಡ್ಡ ಕಾಯಿಗಳು ಇರ್ತವೆ, ನಾವು ಸ್ಪ್ರೇ ಕೊಡುವಾಗ ಅದಕ್ಕೂ ಬೀಳ್ತದೆ. ಮತ್ತು ನಮ್ಮ ಮಕ್ಕಳೇ ತಿನ್ನುವಂಥ ಚಾಕ್ಲೇಟು, ಸುಮ್ಮನೆ ಅದರಲ್ಲಿ ನಾವು ಕೆಮಿಕಲ್ ಯಾಕೆ ಮಿಕ್ಸ್ ಮಾಡೋದು? ಹಾಗಾಗಿ ನಾವು ಯಾವುದೇ ಸ್ಪ್ರೇ ಕೆಮಿಕಲ್ ಸ್ಪ್ರೇ ಮಾಡುವುದಿಲ್ಲ ಅದಕ್ಕೆ. ಆಮೇಲೆ ಈಗ ಕೊಯ್ಲು ಮಾಡುವಂತಹ ಒಂದು ಸರಿಯಾದ ಹಂತ ಅಂದ್ರೆ ಇಲಿ ಹೆಗ್ಗಣ ಅಳಿಲು ಇವುಗಳನ್ನ ತಪ್ಪಿಸಿಕೊಂಡು ಕೊಯ್ಲು ಮಾಡುವಂತಹದ್ದು, ಮತ್ತು ಅದನ್ನ ಒಡೆದು ಕೈಯಿಂದಲೇ ಒಡೆಯುವಂತಹದ್ದು ಅಥವಾ ಅದಕ್ಕೆ ಏನಾದ್ರೂ ಸಣ್ಣ ಪುಟ್ಟ ಯಂತ್ರಗಳೇನಾದ್ರೂ ಬಳಕೆ ಮಾಡ್ತೀರಾ ಹೇಗೆ? ಕೊಯ್ಲಿಕ್ಕೆ ವಾರದಲ್ಲಿ 2 ಸಲ, ಕೆಲವು ಸಲ 3 ಸಲ ಕೊಯ್ಲು ಮಾಡ್ತೇವೆ ನಾವು. ಆ ದಾರದಲ್ಲಿ ಜಸ್ಟ್ ಹಳದಿ ಲೈನ್ ಬಂದಾಗ ಕೊಯ್ದು ಬಿಡ್ತೇವೆ. ಕಂಪ್ಲೀಟ್ ಹಳದಿ ಆಗುವಷ್ಟು ಖಾತ್ರೆ ಈ ಇಲಿ ಅಳಿಲುಗಳ ಕಾಟ ಜಾಸ್ತಿ. ಕಾಯಿಯನ್ನೇ ಕೊಯ್ಯುವ ಕಾರಣ ಹಣ್ಣು ಸಿಗದೇ ಇರುವಾಗ ಇಲಿಗಳು ಬರುವ ಸಂಖ್ಯೆಯೂ ಕಡಿಮೆ, ಮತ್ತೆ ನಮಗೆ ಮನೆಯಲ್ಲಿ ತಂದು ಹಣ್ಣು ಮಾಡಿದಾಗ ಇದು ಆಗುವುದು ಹೆಚ್ಚು. ಮತ್ತೆ ಆದಷ್ಟು ನಾವು ಆಗಸ್ಟ್ ಸೆಪ್ಟೆಂಬರಲ್ಲಿ ಪ್ರೋನಿಂಗ್ ಮಾಡಿ ಬೇಸಿಗೆಯಲ್ಲೇ ನಮಗೆ ಫಸಲು ಜಾಸ್ತಿ ಸಿಗುವ ಹಾಗೆ ಮಾಡಿಕೊಳ್ಬೇಕು ಅಂತ ಹೇಳುವ ಉದ್ದೇಶವೂ ಅದುವೇ. ಅಂದರೆ ಬೇಸಿಗೆಯಲ್ಲಿ ಬೇರೆ ಹಣ್ಣು ಹಂಪಲು ಸಿಗುವಾಗ ಅಳಿಲುಗಳು ಇದನ್ನೇ ಹುಡುಕಿಕೊಂಡು ಬರುವುದಿಲ್ಲ. ಅಳಿಲಿಗೆ ಮಾವು ಸಿಗ್ತದೆ ಅಥವಾ ಹಲಸು ಸಿಗ್ತದೆ, ಇದೆಲ್ಲ ಇರುವಾಗ ಈ ಇದುವೇ ಅದಕ್ಕೆ ಹೊಟ್ಟೆ ಹೊರಲಿಕ್ಕೆ ಕೊಕ್ಕೋವೇ ಆಗಬೇಕು ಅಂತ ಹೇಳುವ ಇದಿಲ್ಲ. ಮಳೆಗಾಲದಲ್ಲಿ ಬೇರೇನು ಸಿಗದೇ ಇದ್ರೆ ಕೊಕ್ಕೋವನ್ನೇ ಮೇಯ್ನ್ ಆಗಿ ತಿನ್ನಲಿಕ್ಕೆ ಬರ್ತವೆ. ಈಗ ಅಳಿಲುಗಳು ಹಣ್ಣಡಿಕೆಯನ್ನು ತಿಂತವೆ, ಆದರೆ ಮಳೆಗಾಲದಲ್ಲಿ ಅದು ಕೂಡ ಸಿಗುವುದಿಲ್ಲ. ಅದಕ್ಕೆ ಅದರ ಹೊಟ್ಟೆಯು ಹರಿಬೇಕಾದ್ರೆ ಕೊಕ್ಕೋವೇ ಮೇಯ್ನ್ ಇದಾಗಿರ್ತದೆ ಆ ಟೈಮಲ್ಲಿ. ನಾವು ಪ್ರೋನಿಂಗ್ ಲೇಟ್ ಮಾಡಿದ್ರೆ ನವೆಂಬರು ಡಿಸೆಂಬರು ಮಾಡಿದಾಗ 1 ವರ್ಷ ಆಗಿತ್ತು ನನಗಾಗಿ. ಪ್ರೋನಿಂಗ್ ಲೇಟ್ ಆದಾಗ ಪುನಃ ನಮಗೆ ಈಳು ಬರುವ ಸೀಸನ್ ಜೂನು ಜುಲೈ ಆಗ್ತದೆ. ಈ ಅಳಿಲುಗಳ ಇಲಿಗಳ ಕಾಟವು ಜಾಸ್ತಿ, ಮತ್ತೆ ಕೊಳತು ಹೋಗುವುದು ಜಾಸ್ತಿ ಆಗ್ತದೆ. ಅದಕ್ಕೆ ಬೇಕಾಗಿ ಪುನಃ ಪುನಃ ಹೋಗಿ ಸ್ಪ್ರೇ ಕೊಡುವಷ್ಟು ಅದರಲ್ಲಿ ರಿಟರ್ನ್ ಇಲ್ಲ. ನಾವು ಅಡಿಕೆಗೆ ಬಿಡುವಾಗಲೇ ಅದಕ್ಕೆ ಸ್ಪ್ರೇ ಮಾಡುವ ಕಾರಣ ಈ ಎಡೆಯಲ್ಲಿ ರೋಗ ಬಂದರೆ ಕೊಳತು ಇದು ಹೋಗುವ ಇದು ಜಾಸ್ತಿ. ಈಗ ಹಣ್ಣಿನಿಂದ ಬೀಜವನ್ನು ಪ್ರತ್ಯೇಕಿಸಲಿಕ್ಕೆ ಏನಾದರೂ ಸಾಧನ ಬಳಕೆ ಮಾಡ್ತೀರಾ ಅಥವಾ ಕೈಯಿಂದ ಮಾಡ್ತೀರಾ? ಈಗ 1-2 ವರ್ಷದಲ್ಲಿ ಒಂದು ಸಾಧನ ಮಾಡಿಕೊಂಡಿದ್ದೇನೆ. ಎಡಕತ್ರಿ ಅಂತ ಕೇಳಿರ್ಬೋದು ನೀವು, ಅಂಥದ್ದು ಸ್ವಲ್ಪ ದೊಡ್ಡದು. ಈಗ ಒಬ್ಬರು ಮೊನ್ನೆ ಒಬ್ಬರು ತೋರಿಸಿದ್ರು, ಹಲಸಿನಕಾಯಿ ಕಟ್ ಮಾಡಲಿಕ್ಕೆ ತುಂಬಾ ದೊಡ್ಡದು ಮಾಡಿದ್ರು. ಅಷ್ಟು ದೊಡ್ಡದಲ್ಲ, 1.3 ಅಡಿ ಉದ್ದದ್ದು. ಅದರಲ್ಲಿ ಕೊಕ್ಕೋ ನೀಟಕ್ಕೆ ಭಾಗ ಮಾಡ್ತೇನೆ. ಅದರಿಂದ ಬೀಜ ತೆಗಿಲಿಕ್ಕೆ ಬೆರಳು ಹಾಕಿ ಉಗುರು ನಡೆಗೆ ಇದೆಲ್ಲ ಹೋಗಿ ಬೆರಳು ನೋವು ಆಗುವ ಇದು ತಪ್ಪುತ್ತದೆ. ಉದ್ದಕ್ಕೆ ಕಟ್ ಮಾಡ್ತೇವೆ. ಮೊದಲು ಅಡ್ಡಕ್ಕೆ ಮಾಡ್ತಿದ್ದೆವು, ತೆಂಗಿನಕಾಯಿ ಒಡೆದ ಹಾಗೆ ಅಡ್ಡಕ್ಕೆ ಕಟ್ ಮಾಡ್ತಿದ್ದೆವು. ಆಗ ಈ ಕೊಕ್ಕೋ ಬೀಜವನ್ನು ತೆಗೆಯುವಾಗ ಉಗುರು ನಡೆಗೆ ಹೋಗುದು, ಉಗುರು ನೋವಾಗುವುದು ತುಂಬಾ ಕಷ್ಟ ಆಗ್ತಿತ್ತು. ಈಗ ಉದ್ದಕ್ಕೆ ಕಟ್ ಮಾಡುವಾಗ ಬೆರಳುಗಳಿಗೆ ನೋವು ಆಗುದಿಲ್ಲ, ಬಹಳ ಸುಲಭದಲ್ಲಿ ಬರ್ತದೆ. ಬೀಜ ಇಷ್ಟರವರೆಗೆ ತುಂಡು ಆಗಲಿಲ್ಲ. ಸ್ವಲ್ಪ ಕಾಯಿ ಆದರೆ ಬೀಜಕ್ಕೆ ಏಟ ಆಗ್ತದೆ, ಹಣ್ಣಾದರೆ ಬೀಜ ಸರ್ಕೊಳ್ತದೆ. ನಮ್ಮ ಈ ಕತ್ತಿ ಹೋದಾಗಿ ಅದು ತುಂಬ ಹರಿತ ಕತ್ತಿ ಅಲ್ಲ, ಬಡ್ಡು ಕತ್ತಿ, ತುಂಬ ಹರಿತ ಮುಟ್ಟಿದ ಕೂಡಲೇ ತಾಗುವಂಥ ಕತ್ತಿ ಅಲ್ಲ. ತೆಂಗಿನಕಾಯಿ ಒಡಿಲಿಕ್ಕೆ ಯೂಸ್ ಮಾಡ್ತೇವಲ್ಲ ಬಡ್ಡು ಕತ್ತಿ, ಆ ನಮೂನೆಯ ಕತ್ತಿಯ ಇದು ಬೀಜ ಬದಿಗೆ ಹೋಗ್ತದೆ. ಕಾಯಿ ಆದರೆ ಮಾತ್ರ ಬೀಜಕ್ಕೆ ಪೆಟ್ಟು ಆಗ್ತದೆ, ಆದರೆ ನಮ್ಮ ಬೆರಳಿಗೆ ನೋವಾಗುವುದಕ್ಕಿಂತ ನಷ್ಟ ಕಡಿಮೆ. ಬೀಜದ ಸಂಸ್ಕರಣೆ ಒಣಗಿಸ್ತೀರಾ? ಲಾಕ್ಡೌನ್ನ ಟೈಮ್ನಲ್ಲಿ ಎರಡು ಸಲ ಒಣಗಿಸಿದ್ದೇನೆ, ತೊಂದರೆ ಇಲ್ಲ, ಅದರಲ್ಲಿ ನಮಗೆ ನಷ್ಟ ಏನಿಲ್ಲ. ಆದರೆ ತುಂಬ ಕಷ್ಟದ ಒಂದು ವಾಸನೆ, ಅದು ಕೊಳೆಯುವಾಗ ತುಂಬ ಒಂದು ವಾರ ಕೊಳಿಸಬೇಕು, ಅದನ್ನು ಪ್ರತಿದಿನ ಮಗುಚಿ ಹಾಕಬೇಕು. ಮಗುಚಿ ಹಾಕದಿದ್ರೆ ಫಂಗಸ್ ಬರಲಿಕ್ಕೆ ಶುರು ಆಗ್ತದೆ, ಫಂಗಸ್ ಬಂದರೆ ಕಪ್ಪಾಗ್ತದೆ. ಅದು ಪ್ರತಿ ದಿವಸ ಮಗುಚಿ ಹಾಕಿದರೆ ಮಾತ್ರ ಅದರಲ್ಲಿ ಫಂಗಸ್ ಬರುವುದಿಲ್ಲ. ಬೀಜ ಕರೆಕ್ಟಾಗಿ ಚಾಕ್ಲೇಟ್ ಕಲರ್ ಬ್ರೌನ್ ಕಲರಲ್ಲಿ ಒಣಗಿ ಸಿಗ್ತದೆ, ನಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗ್ತದೆ. ಮತ್ತೆ ಒಂದು ಒಣಗಿಸಲಿಕ್ಕೆ ಇಟ್ಟ ದಿನ ಸ್ವಲ್ಪ ಕೂಡ ನೆರಳಾಗಬಾರ್ದು, ಮೋಡ ಬರಬಾರ್ದು. ಫಸ್ಟ್ ಮಳೆಗಾಲದಲ್ಲಿ ಸಾಧ್ಯವೇ ಇಲ್ಲ, ಅಷ್ಟು ಸರಿಯಾದ ಡ್ರೈಯರ್ ಯೂಸ್ ಮಾಡುವಷ್ಟು ಅದರ ರಿಟರ್ನ್ ಇಲ್ಲ. ಬಿಸಿಲಿಗೆ ಅಡಿಕೆ ಒಣಗಿಸುವ ಗೂಡಿನಲ್ಲಿ ಫಂಗಸ್ ಬರ್ತದೆ, ಸರಿಯಾಗಿ ಡ್ರೈ ಆಗುವುದಿಲ್ಲ. ಅದೀಗ ಕೊಪ್ಪರ ಮಾಡುವ ತೆಂಗಿನಕಾಯಿ ಒಡೆದ್ರು ಹಾಗೆ, ಇದು ಆದರೂ ಹಾಗೆ, ಬಿಸಿಲಿಗೆ ಡೈರೆಕ್ಟ್ ಒಣಗಿದ ಹಾಗೆ ಅಡಿಕೆಯ ಡ್ರೈಯರ್ನಲ್ಲಿ ಬಿಸಿಲಿನ ಸೋಲಾರ್ ಡ್ರೈಯರ್ನಲ್ಲಿ ಡ್ರೈ ಆಗುವುದಿಲ್ಲ, ಆ ಕ್ವಾಲಿಟಿ ಬರುವುದಿಲ್ಲ. ಅಡಿಕೆ ತೋಟದಲ್ಲಿ ಕೊಕ್ಕೋ ಬೆಳೆ ಲಾಭದಾಯಕ ಅಲ್ಲ ಅಂತ ಹೇಳುವ ರೈತರಿಗೆ ಅಥವಾ ಕತ್ತಿ ಹಿಡ್ಕೊಂಡು ಕೊಕ್ಕೋ ಕಡಿತೀನಿ ಅಂತ ಹೋದವರಿಗೆ ನಿಮ್ಮ ಒಂದು ಸಲಹೆ? ಲಾಭದಾಯಕ ಅಂತೂ ಅಲ್ಲ, ನಾನು ಹೇಳೋದಿದ್ರೆ ಕೃಷಿಯ ಒಂದು ಖರ್ಚು ಕೊಕ್ಕೋದಲ್ಲಿ ಹೋದರೆ ಅಡಿಕೆಯ ಇನ್ಕಮ್ಮಲ್ಲಿ ನಮಗೆ ಲಾಭ. ಈಗ ಅಡಿಕೆಯಲ್ಲೂ ಈಗಿನ ಇದರಲ್ಲಿ ಅಡಿಕೆ ಒಮ್ಮೆಲೆ 500 ಆದ ಕಾರಣ ಎಲ್ಲರಿಗೂ ಕಣ್ಣು ಕೆಂಪಾದದ್ದು ಹೊರತು, ಇದರ ಹಿಂದೆ 5 ವರ್ಷದಿಂದ 250 ರೂಪಾಯಿಗೆ ಮಾರಿ ನಾವು ಅದೇ ಲೇಬರಲ್ಲಿ 500 ರೂಪಾಯಿ ಕೊಟ್ಟು ಕಷ್ಟ ಬರ್ತಾ ಇದ್ದೇವೆ. ವರ್ಷ ವರ್ಷವೂ 55 ರೂಪಾಯಿ ಏರ್ತಿದ್ರೆ ಈಗಿನ ಅಡಿಕೆ ಏರಿದ ರೇಟ್ ಒಂದು ದೊಡ್ಡ ವಿಷಯವಾಗಿ ಕಾಣ್ತಿರ್ಲಿಲ್ಲ. 5-6 ವರ್ಷದಿಂದ 250 ಹೊಳಚಿತಾ ಇದ್ದ ಕಾರಣ ಈಗ ಒಮ್ಮೆಲೆ ಏರಿದ ಕಾರಣ ಇದೊಂದು ದೊಡ್ಡ ರೇಟ್ ಅಂತ ಕಾಣ್ತದೆ. ಯಾವಾಗಲೂ ಕೂಡ ಕುಸಿಬಹುದು, ಕೃಷಿಕರು ಕೃಷಿಕರಾಗಿಯೇ ಇರ್ತಾರೆ. ಈಗ ಇದೇ ರೀತಿಯಲ್ಲಿ ಬಾಕಿ ಇದಕ್ಕೂ ಎಲ್ಲ ರೇಟ್ ಏರಿದೆ. 5 ವರ್ಷ ಮೊದಲೇ ಪೆಟ್ರೋಲಿಗೆ 65 ರೂಪಾಯಿ ಇತ್ತು, ಈಗ 110 ರೂಪಾಯಿ ಆಗಿದೆ. ಅದನ್ನು ಹೋಲಿಸಿದ್ರೆ ಈ 500 ರೂಪಾಯಿ ಆದದ್ದು ದೊಡ್ಡ ಏರಿಕೆ ಅಂತ ಅಲ್ಲ, ಆದರೂ ಕೃಷಿಕನಿಗೆ ಕೃಷಿಯೇ ಮುಖ್ಯ. ಬಹಳ ಸಂತೋಷ ಜಯರಾಮ್ ಕೃಷ್ಣ ಭಟ್ ಅವರೇ, ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೊಕ್ಕೋ ಬೆಳೆಯನ್ನು ಕಳೆದ 10-15 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ರಿ. ಅದರಲ್ಲೂ ವಿಶೇಷವಾಗಿ CPCRI ವಿಟ್ಲದ ಏನು ಬಿಡುಗಡೆ ಆಗಿರುವಂತಹ ತಳಿಗಳಿವೆ, ಇವುಗಳ ಒಂದು ಪ್ರಯೋಗವನ್ನು ಕೂಡ ನಿಮ್ಮ ತೋಟದಲ್ಲಿ ಮಾಡ್ತಾ ಇದ್ರಿ. ಹೆಚ್ಚು ಲಾಭದಾಯಕ ಅಂತ ಇವತ್ತಿನ ಒಂದು ದಿನದಲ್ಲಿ ಕಾಣದಿದ್ರೂ ಕೂಡ ಮಿಶ್ರ ಬೆಳೆಯಾಗಿ ಅಡಿಕೆ ತೋಟದಲ್ಲಿ ಕೊಕ್ಕೋ ಕೂಡ ಇರಬೇಕು ಅನ್ನುವಂತಹ ದೃಷ್ಟಿಯಿಂದ ಕೃಷಿಯನ್ನು ಮಾಡ್ತಾ ಇದ್ರಿ. ತುಂಬಾ ಸಂತೋಷ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೋಕೋವನ್ನು ಬೆಳೆಯುತ್ತಿರುವ ಜಯರಾಮ್ ಕೃಷ್ಣ ಭಟ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ವೈಜ್ಞಾನಿಕ ಅಡಿಕೆ ಕೃಷಿ ಮತ್ತು ಮಿಶ್ರ ಬೆಳೆಗಳು ಈ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಿ TS ಪ್ರಸಾದ್. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋದನ್ನ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಇಂದಿನ ಜನಪದ ಸಂಗೀತದಲ್ಲಿ ಕೆಂಚಪ್ಪ ಸಣ್ಣ ತಮ್ಮಪ್ಪ ಗೋಳ ಹಾಗೂ ಸಂಗಡಿಗರಿಂದ ಚೌಡಿಕೆ ಪದಗಳು. ಏನಾಯ ಸವಾರ ಮಾಡಿ ವಾದ್ಯ ದೇವಿ ಕಾಲ ಮುಂದೆ ಮಾಡೇ ಮಾಡೇ ವಾಕ್ಯ ದೇವಿ ಕಾಲ ಮುಂದೆ ಮಾಡೇ ಮಾಡೇ ತಿರ್ಗಾ ತಾಳ ದೇವಿ ಕೊಳ್ಳ ವಾರಿ ಕೊಳ್ಳ ವಾರಿ ಬಾರಿ ತಿರ್ಗಾ ತಾಳ ದೇವಿ ಕೊಳ್ಳ ವಾರಿ ವಾರಿ ತಿರ್ಗಾ ತಾಳ ಕೊಳ್ಳ ವಾರಿ ವಾರಿ ತಿರ್ಗಾ ತಾಳ ದೇವಿ ಕೊಳ್ಳದ ವಾರಿ ವಾರಿ ತಿರ್ಗಾ ತಾಳ ದೇವಿ ಕೊಳ್ಳದ ವಾರಿ ವಾರಿ ತರದ ತುಂಬ ತಾಳ ತಮ್ಮ ತರದ ತುಂಬ ತಾಳ ದೇವಿ ಊಡಿ ಊಡೆ ತರದ ತುಂಬ ತಾಳ ತಾಯ ಊಡಿ ಊಡೆ ತಂದ ಕೋಡ ದೇವಿ ಗಾಜಿ ಪೂಡಿ ಪೂಡೆ ತಂದ ಕೋಡ ದೇವಿ ಬಂಗಿ ಪೂಡಿ ಪೂಡೆ ತಂದ ಕೋಡ ದೇವಿ ಗಾಜಿ ಪೂಡಿ ಪೂಡೆ ತಂದ ಕೋಡ ದೇವಿ ಬಂಗಿ ಪೂಡಿ ಪೂಡೆ ತಂದ ಕೋಡ ದೇವಿ ಗಾಜಿ ಪೂಡಿ ಪೂಡೆ ತಂದ ಕೋಡ ದೇವಿ ಬಂಗಿ ಪೂಡಿ ಪೂಡೆ ತಂದ ಕೋಡ ಕೈಯಲ್ಲಿ ಕೊಟ್ಟ ಹೋಗಿ ನಿಂತಾಳೆಲ್ಲ ಮಧುರಿಂಬ್ಯಾಗೆಯಾಗೆ ಹೋಗಿ ನಿಂತಾಳೆಲ್ಲ ಮಧುರಿಂಬ್ಯಾಗೆಯಾಗೆ ಹೋಗಿ ನಿಂತಾಳೆಲ್ಲ ಮಧುರಿಂಬ್ಯಾಗೆಯಾಗೆ ಹೋಗಿ ನಿಂತಾಳೆಲ್ಲ ಮಧುರಿಂಬ್ಯಾಗೆಯಾಗೆ ಹೋಗಿ ನಿಂತಾಳೆಲ್ಲ ಮಧುರಿಂಬ್ಯಾಗೆಯಾಗೆ ಹೋಗಿ ನಿಂತಾಳೆಲ್ಲ ಮಧುರಿಂಬ್ಯಾಗೆಯಾಗೆ ಕೊಂಡರ ನೆತ್ತಿ ಮ್ಯಾರಿನ ಜಾಡೆ ಜಾಡೆ ಕಿತ್ತ ಕೊಂಡರ ನೆತ್ತಿ ಮ್ಯಾರಿನ ಜಾಡಿ ಜಾಡೆ ಕಿತ್ತ ಕೊಂಡರ ನೆತ್ತಿ ಮ್ಯಾರಿನ ಜಾಡಿ ಜಾಡೆ ಕಿತ್ತ ಕೊಂಡರ ನೆತ್ತಿ ಮ್ಯಾರಿನ ಜಾಡಿ ಜಾಡೆ ಎಲ್ಲ ಕುಲಿಯ ಸಿದ್ಧ ಕೊಲ್ಲಬ್ಯಾಡ ತಾಯಿಯ ಉಲ್ಲ ಕಲ್ಲ ಕಚ್ಚವ ಶರಣ ಮಾಡೆ ಮಾಡೆ ಕಲ್ಲ ಕಚ್ಚವ ಶರಣ ಮಾಡೆ ಮಾಡೆ ಕುಲ್ಲ ಕಲ್ಲ ಕಚ್ಚವ ಶರಣ ಮಾಡೆ ಮಾಡೆ ಕುಲ್ಲ ಕಲ್ಲ ಕಚ್ಚವ ಶರಣ ಮಾಡೆ ಮಾಡೆ ಮುಪ್ಪಾನ ಮುದುಕಿ ಒಳೆ ತೇಟ, ಮುಪ್ಪಾನ ಮುದುಕಿ ಒಳೆ ತೇಟ, ಕಳಿಸರ ಕೆಳಹದ ನೆಂಟ ಓಜಿ, ಕಳಿಸರ ಕೆಳಹದ ನೆಂಟ ಓಜಿ, ಕಳಿಸರ ಕೆಳಹದ ನೆಂಟ ಓಜಿ, ಕಳಿಸರ ಕೆಳಹದ ನೆಂಟ ಓಜಿ, ಕಳಿಸರ ಕೆಳಹದ ನೆಂಟ, ಕಳಿಸರ ಕೆಳಹದ ನೆಂಟ, ಆವತ್ತ ಇತ್ತ ಮಂಗಳಾರ ಓಜಿ, ಆವತ್ತ ಇತ್ತ ಮಂಗಳಾರ ಓಜಿ.